ಮಿತಿಗೆ ಹೆಚ್ಚಿಸಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆದೇಶ. ಹಾಗೂ ಕಟಕ್ನಲ್ಲಿ ಹಳಿ ತಪ್ಪಿದ ಬೆಂಗಳೂರು ಗುವಾಹಟಿ ಕಾಮಾಖ್ಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು, ಓರ್ವ ವ್ಯಕ್ತಿ ಸಾವು, 7 ಜನರಿಗೆ ಗಾಯ. ಇಲ್ಲಿ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 6:51:10. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಅನಂತರ ಕೇಳಿ ಕೃಷಿ ಲೋಕ, ತದನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ, ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಹಾಕಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದು ಹಾಕಿ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಕ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಳಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾತ್, ಮೈಸೂರು. ದೇಶಕ್ಕೆ ರಕ್ಷಣೆ ಸೇನೆ, ಕೃಷಿ ಭೂಮಿಗೆ ರಕ್ಷಣೆ ಮೈಕಾಂತಂತಿಗಳು, ರೈತನ ಕಾವಲುಗಾರ ಮೈಕಾಂತಂತಿಗಳು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರುವವರು ಮೈಕಾಂತಂತಿಗಳು. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ನೋಡು ಕಮಲಕ್ಕ, ಏನಣ್ಣ ತಲೆ ಮೇಲ್ ಟೋಪಿ, ಆಮೇಲೆ ಬಿಳಿ ಏನು ಜುಬ್ಬ, ಹಂಗೆ ಒಂದ್ ಪೈಜಾಮ. ನಾಳೆ ಯುಗಾದಿ ಒಬ್ಬಿಟ್ಟು ಊಟ ಮಾಡ್ಕೊಬಿಟ್ಟು ಸಂದಾಕಿ, ನಾಳೆ ಇಫ್ತಿಯಾರ್ ಕೂಟ, ಆ ಊಟ ಮಾಡಕ್ಕೂ ತಯಾರಾಗ್ಬಿಟ್ಟ ಅವ್ನ ಚಂದ್ರಣ್ಣ. ನೋಡ ಅಣ್ಣ, ಎಷ್ಟೊಬ್ಬಟ್ ತಿಂದೆ ಇವತ್ತು. ಅವ್ವ, ಒಬ್ಬಿಟ್ಟು ತಿಂದಿ ಕಂಡ್ಬಿಡು ಜಯಣ್ಣ. ನಾನು ಟೋಪಿಯ ಜುಬ್ಬುವ ಪೈಜಾಮುವ ಆ ಕಡ್ರ ನೋಡ್ಬಿಟ್ಟು ಇಫ್ತಿಯಾರ್ ಕೂಟ ಅಂತ ಹೇಳ್ತಾವ್ನೆ. ಅಲ್ಲಕ್ಕಪ್ಪ, ಇಫ್ತಿಯಾರ್ ಕೂಟ ಆಗೋಯ್ತು, ನಾಳೆ ರಂಜಾನು ಅಲ್ವಪ್ಪ. ನಮ್ಮ ಆಚೆ ಬೀದಿ ಮುಸ್ತಪ್ಪಣ್ಣ ಇರ್ಲಿಲ್ವಾ, ಅವರು ಮನೆಗೆ ಬನ್ನಿ ನೀವು ಜಯಣ್ಣೊಂದಕ್ಕೆ ಮತ್ತೆ ಕಮಲಕ್ಕೊಂದಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದ. ನೀನೇನೋ ಸಿಕ್ನಿಲ್ವಂತಲ್ಲಪ್ಪ ಮುಸ್ತಪ್ಪಣ್ಣಂಗೆ. ಯುಗಾದಿದು ಮಾವಿನ ಸೊಪ್ಪು ತಗ ಹೋಯ್ತೀನಿ ಅಂತ ತೋಟ ತಾವ್ ಬಂದಿದ್ದ. ಬಂದಾಗ ನಾ ಎಲ್ಲ ಒಳಗಿದ್ದೆ, ನಮ್ಮ ಮೈಕಂಗೆ ಹೇಳ್ ಹೋಗವನಂತೆ, ಸೈಕಲ್ ಮ್ಯಾಗ್ ಬಂದಿದ್ನಲ್ಲ, ಒಸಿ ಅರ್ಜೆಂಟ್ ಆಗದೀನಿ, ಜಯಣ್ಣವ್ರಿಗೂ ಹೇಳ್ಬಿಡಿ, ಚಂದ್ರಣ್ಣ ಸಿಕ್ಕಿದ್ರು ಕಮಲಕ್ಕ ನಟ್ಟಿತ್ತಾವಕ್ಕೂ ಹೋಯ್ತೀನಿ ಅಂತ ಹೇಳೋನಂತೆ. ನನಗೆ ಸಿಕ್ಕದಾಗ ಮುಸ್ತಪ್ಪಣ್ಣ ಇನ್ನೊಂದ್ ಮಾತ ಹೇಳ್ದ. ಏನ? ಚಂದ್ರಣ್ಣ ನಿಮ್ದಕ್ಕೆ ಬಿರಿಯಾನಿ ತಿಂತೀರಿ, ನಮ್ದು ಜಯಣ್ಣಂದಕ್ಕೆ ಮತ್ತೆ ಕಮಲಾಕಂದಕ್ಕೆ ತಿನ್ನಲ್ಲ, ಇದು ಈ ಸ್ವೀಟ್ ಏನಪ್ಪ ಅದು ಏನ ಮಾಡ್ತಾರೆ ಏನೇನೋ ಹಾಕಿ ಮಾಡ್ತಾರಕವ, ನಾನು ಕಳೆದಕ್ಕಿಂತ ಹೋಗಿರ್ನಿಲ್ವಾ, ಅದು ಜಯಣ್ಣಂಗೆ ತುಂಬಾ ಇಷ್ಟ, ಅದು ಹೆಚ್ಚಾಗಿ ಮಾಡಿಸ್ಬಿಟ್ಟಿದೀವಿ, ಜಯಣ್ಣಂದಕ್ಕೆ ಮಿಸ್ ಮಾಡದೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟ ಅವನೇ ಮುಸ್ತಾಪಣ್ಣ. ಅದಕ್ಕೆ ತಿನ್ನದೇ ಇಲ್ಲ ಅಲ್ಲ, ಅವನು ಬೇರೆ ವಿಶೇಷವಾಗಿ ಊಟ ಮಾಡ್ತಾನಲ್ಲ. ನಂಗಿಂತ ಜಾಸ್ತಿ ಪಾಯಸ ತಿಂದವ್ ಓದ್ಕಿತ ಅವನೇ, ನಾನೇ ಲೆಕ್ಕ ಮಾಡ್ಗಿದೀನಿ. ಬಿಡು, ನಾನು ಬಿರಿಯಾನಿ ಮೂರು ಲೋಟ ಕುಡ್ದವನೆ ಕಂಡಂಗೆ ಸಡ್ಲಾಗಿರೋದೇ ಹಾಕೊಂಡಿರೋದವ ಜೋಪ ಉಣ್ಣುಣ್ತಾ ಏನೋ ನಾಡಿಯೋ ಸಳ್ಳ ಮಾಡ್ಕೊಳಕಂತ ನೀವಳ ಚೆನ್ನಾಗಿ ಹೇಳ್ದ ಕಂಡ್ಬಿಡು. ಹಂಗಲ್ಲ ಕಣ್ಣ, ಮುಂಚೆ ಚೀಲ್ದಾಗೆ ಅಳ್ಳಾಡ್ಸ್ ಅಳ್ಳಾಡ್ಸ್ ತುಂಬು ಅಂತನ್ನೋರಲ್ಲ, ಗೊತ್ತಿಲ್ವಾ ನಿಂಗೆ, ಭತ್ವ ರಾಗಿ ಅಳದ್ಬಿಟ್ಟು ಚೀಲಕ್ ತುಂಬುವಾಗ ಎರಡು ಸೇರ್ ಇಡಿಲಿ ಹೆಚ್ಚಿಗೆ ಅಂತ ಅಳ್ಳಾಡಸ್ ತುಂಬ್ಲಾ, ಎಡದಿಕ್ಕೂ ಕುಟ್ಮಿಯ ಹಿಡ್ಕೊಂಡು ಅಳ್ಳಾಡಿಸ್ತಿರ್ನಿಲ್ವಾ, ನಾಲ್ಕು ಸೇರ್ ಹಿಡಿಯೋದು ಹಂಗೆ, ನೀನು ಎಲ್ಲ ಹಂಗೆ ಮಾಡ್ತೀಯೇನೋ ಅಂತ ಅನ್ಕಂಡೆ. ನೀನ್ ಬಿಡಪ್ಪ, ನಾನು ನಾನು ಸಿಕ್ಕದಾಗ ಬಿಡಬಾರ್ದಲ್ಲ, ಏನ್ ಒಳ್ಳೆ ಊಟ ಸಿಕ್ಕದಾಗ ಬಿಡಪ್ಪ, ದಿನ ಸಿಗ್ತದೆ. ಅಲ್ಲಕ್ಕಪ್ಪ ಜಯಣ್ಣ, ನಮಗೆ ದಿನ ಸಿಗದೆ ಇದ್ರು ವರ್ಷಕ್ಕೊಂದಿನ ಸಿಗೋದಿಲ್ವಾ, ಅದು ಚೆನ್ನಾಗಿ ತಿನ್ನಮ್ಮ ಬಿಡು. ತಿನ್ನಣ. ಉಗಾದಿ ಹೆಂಗ್ ಮಾಡ್ದೆ 17? ಉಗಾದಿ ಹೆಂಗ್ ಮಾಡ್ದೆ ಅಂತಂದ್ರೆ ನೀನೇ ಹೇಳ್ದೆ ಅಲ್ಲಪ್ಪ, ನಮ್ ತೋಟದಾಗೆ ಮಾವಿನ ಸೊಪ್ಪು ಮತ್ತೆ ಯಾವ್ದು ಬೇವಿನ ಸೊಪ್ಪು ಎಲ್ಲ ತಗೊಂಡೋಗಿ ತೋರಣ ಕಟ್ಟಿ ಎಲ್ಲ ಮನೆಗೆ ಎಲ್ಲ ಒಂಚೂರು ಅಲಂಕಾರ ಮಾಡಿದ್ಮೇಲೆ ಮನೆಯವಳು ಒಬ್ಬಿಟ್ಟು ತಟ್ಟ ತಕ್ಕಂತಿದ್ಲು ಬೇವು ಬೆಲ್ಲ ತಿಂದ. ಅದೇಳಣ್ಣ, ಮೂಕವ ಪೂಜೆ ಆದ ತಕ್ಷಣವೇ ಬೇವು ಬೆಲ್ಲ ತಿಂದಿ ನಾನು ಐ ಕುಳಿಗು ಕೊಟ್ಟಿ ಆಮೇಲಿಂದ ಒಳ್ಳೆ ಅಡಿಗೆ ಮಾಡಿದ್ದ ಉಣ್ಕಂಡಿ. ಬೇವು ಬೆಲ್ಲ ಜೊತೆಗೆ ಹೊಸಿ ತುಪ್ಪ ಎಲ್ಲ ಹಾಕಿರ್ನಿಲ್ವಾ? ತುಪ್ಪ ಇರ್ಲಿಲ್ಲ, ತುಪ್ಪ ಒಬ್ಬಿಟ್ಕೆ ಕಯ ನೀವಳೆ ಚೆನ್ನಾಗಿರದೆ ಮಿಕ್ಸ್ ಮಾಡ್ಕೊಂಡು ಅದು ಒಡೆದು ಬಿಡು ಅಂತ. ಹಂಗಲ್ಲ, ಜೊತೆಗೆ ಸೇರಿಸ್ಕೊಂಡ್ ತಿಂದ್ರೆ ಚೆನ್ನಾಗಿರ್ತದೆ. ಚೆಂದಾಗಿದ್ದದ ಬೇವಿಂದು ಚಿಗರೆಲೆ ಆಮ್ಯಾಕ ಹೂವ ಮಾವು ಈಗ ಸಿಗುದಿಲ್ಲ ಬಿಡು ಚಿಗರು ಪಗರು, ಆದ್ರೆ ಬೇವು ಬೆಲ್ಲ ಸ್ವಲ್ಪ ತುಪ್ಪ ಸೇರಿಸ್ಕೊಬಿಟ್ರೆ ಬಹು ಚೆಂದಾಗಿರ್ತದೆ. ಚೆನ್ನಾಗಿರುತ್ತೆ. ಅದೇನೋ ಡಬ್ಬಿಲ್ ತಂದಿದೆ ಅದೀಯಾ? ಅದು ಬೇವು ಬೆಲ್ಲ ಅಲ್ಲ ಕಣ್ಣ, ಒಬ್ಬಿಟ್ಟಿರ್ಬೇಕು. ಇಲ್ಲ ಇಲ್ಲ, ಬೇವು ಬೆಲ್ವೆಯ ಸಣ್ಣ ಡಬ್ಬಿಲ್ ತಂದನೆ ಕಣ, ಜೋಬ್ ಹಾಕಂದು ಬೇವು ಬೆಲ್ವೆ ಕೊಡ್ಬೇಕು. ಯಾಕೆಂದ್ರೆ ಎಲ್ಲಾರ ಮನಲ್ಲೂ ಒಬ್ಬಿಟ್ಟಲ್ವೇ ನಮ್ಮ ಇವತ್ತು, ಆ ಕಳ್ಳೆ ಬೆಳೆ ಎಷ್ಟು ತಿಂದೆ ಆಮೇಲೆ ರಾತ್ರಿ ಸಮಸ್ಯೆ ಆಗ್ಬಿಡ್ತದೆ. ಅದಕ್ಕ ಹೊಸಿ ಬೇವು ಬೆಲ್ಲನೆ ತಿನ್ಕೊಳ್ಳಿ ಅಂತ ತಗ ಬಂದಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದೆ ಬಿಡು. ಇಲ್ವಾ, ಇನ್ನೇನು ಮಾಡಿಸಿಲ್ವಪ್ಪ ಮನ್ಲಿ ನೋಡ, ತಮಾಷೆ ಮಾಡ್ತಾನೆ ಬಾ ಮನ್ಯಾಗ. ಅದೇ ಒಬ್ಬುಟ್ ಅದೇ ಮತ್ತೆ ಏನ ತುಪ್ಪ ಅದೇ ಒಳ್ಳೆ ಕಾಯಿಸಿರೋ ನಾಟಿ ಹಸಿನ ಹಾಲದೆ ಎಷ್ಟ್ ತಿಂದಿ ಎಷ್ಟ್ ಕುಡ್ದಿ ಬಾ. ಆಯ್ತು ಬಿಡಪ್ಪ, ನೀನ್ ಇಷ್ಟೊಂದ್ ಪ್ರೀತಿ ಅಂದ ಕರೆದ್ಮೇಲೆ ನಮ್ ಬರ್ದೇ ಇರಕ್ ಆದ್ದ ಇಲ್ವಾ? ಹತ್ತಿಮಿ ಬಿಡು, ಈಗ ನಾನು ಈ ರಾತ್ರಿ ಎಲ್ಲ ಹಸ್ಕಂಡೆ ಇರ್ತೀನಿ ನಾನು. ಅಲ್ಲ ಕಣ್ಣ, ನೀನ್ ಹಸ್ಕೊಂಡಿದ್ರೆ ಮತ್ತೆ ಊಟ ಮಾಡೋದ್ ಯಾವಾಗ? ನಾಳೆಗೆ ಮಧ್ಯಾಹ್ನ ಹೊಟ್ಟೆ ಬಿರಿಯಂಗ್ ತಿಂದಿಲ್ವಾ? ಈಗ ಒಂದ್ ಕಿತ ಹಸ್ಬಿಡ. ನಮ್ಮನೇಲಿ ಮಾವಿನಕಾಯಿ ಚಿತ್ರಾನ ಒಬ್ಬಿಟ್ಟು ತಿನ್ನಲ್ವಾ ನೀನು? ಬೇಡ ಬೇಡ, ತಿಂತಾನೆ ತಿಂತಾನೆ, ಏನ್ ಯೋಚನೆ ಮಾಡ್ಬೇಡ ನೋಡಿ. ಎಲ್ಲ ಮಾತು ಮುಗಿಯೋದ್ಕೆ ತಕಬಾವ ಅದೇನ ಮಾವಿನಕಾಯಿ ಚಿತ್ರಾನ್ನ ಅಂದಲ್ಲ, ಹೊರಳಾಗ ರುಬ್ಬಿರೋದ್ ಕಣ್ಣು ಜಯಣ್ಣ, ಸಂದಾಗಿರ್ತೈತೆ. ಇರ್ಲಿ ಇರ್ಲಿ, ಸಂದಾಗಿರ್ತದೆ ಸಂದಾಗಿರ್ತದೆ ಅನ್ಬಿಟ್ಟು ಆಸೆ ಹುಟ್ಟಿಸ್ಬೇಡ. ನೀನೇನು ಈ ಚಂದ್ರಣ್ಣ ತಿನ್ನಲ್ಲ ತಿನ್ನಲ್ಲ ಅಂತ ಅನ್ಬಿಟ್ಟು ಹೇಳ್ಬಿಟ್ಟೆ, ನೀನ್ ತಿಂದೇ ಇರೋದಿಲ್ಲ, ಮಾಡಿರೋದಿಲ್ಲ ತಕಮ್ಮ ಸೂರ್ಯವ ಅಂತ ಹೇಳ್ತಿದ್ದೆ ಕಣ. ಬಹಳ ಸಂತೋಷವೇ, ನೀ ತಿಂದು ಚೆನ್ನಾಗಿರು, ಪಕ್ಕದಾಗ ನೀನು ಕುಂತಿರ್ತೀಯ ಬಿಡು, ಏನ್ ಯೋಚನೆ ಮಾಡ್ಬೋ. ಉಂಡಗಂಡ್ ಕುಂತಿರ್ತೀನಿ ಬಿಡಪ್ಪ, ಅದಕ್ಕೆ ಬರೀ ವಾಸನೆ ತಗೋತಾನೆ. ಇಲ್ಲ ನಮ್ ಚಂದ್ರಣ್ಣ ಬಿಟ್ಟನ. ಈಗ ಉಗಾದಿ ಅಂದ್ರೆ ನಂಗೆ ಏನ ಗೆಪ್ತಿ ಬರ್ತದೆ ಗೊತ್ತಾ? ಈಗ ಯಾರೋ ಪುಣ ತುಂಬ್ರು ಹೇಳೋರಲ್ಲಪ್ಪ, ಈಗ ಮರಗಳಿಗೆ ಎಲ್ಲಾವಕ್ಕೂ ಉಗಾದಿ ಅಂದ್ರೆ ಒಂದು ಹೊಸ ಜನ್ಮ ಬಂದಂಗೆ ಬರ್ತದ, ಹಳೆ ಎಲೆ ಎಲ್ಲ ಉದುರಿಸ್ಕೊತದಂತೆ, ಹೊಸ ಚಿಗುರು ಬರ್ತದಂತೆ, ಇಡೀ ಮರಕ ಯೌವನ ಬಂದ್ಬಿಡ್ತದಂತೆ ನೋಡಪ್ಪ. ಹಂಗ ಮನ್ಸಂಗು ಬಂದಿದ್ರೆ ಎಷ್ಟ್ ಚೆನ್ನಾಗಿರತ್ತ, ಒಂದ್ ಕೀತ ಯೋಚನೆ ಮಾಡೋಂಗ ಆಯ್ತದೆ ಅಲ್ವಾ? ಇಲ್ವಾ ನೋಡಪ್ಪ, ಯೌವನ ಕಳೆದೋಗೋದು ಮನ್ಸನಿಗೆ, ಮರ ಗಿಡಗಳಾಗ ಮತ್ ಮತ್ ಬತ್ತಿರ್ತದೆ. ಅದ್ ಹೆಂಗ ಅಂತಂದ್ರೆ ಮನ್ಸನು ಯೌವನ ತರ ಬದುಕಬಹುದು ಕಯ, ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಲ್ವಾ? ಯಾರಿಗೂ ಕೆಡಕ್ನ ಬಯಸಬಾರ್ದು, ಹಬ್ಬ ಹರಿದಿನ ಅಂತಂದಾಗ ನೆಂಟ್ರಿಸ್ಟ್ರನ್ನ ಕರಿಬೇಕು, ಬಂಧು ಬಳಗನೆಲ್ಲ ಸೇರಿಸ್ಬೇಕು. ಚೆನ್ನಾಗಿ ಖುಷಿ ಖುಷಿ ಇದ್ದಿದ್ರೆ ಅದು ಯೌವನ ಅಲ್ವಪ್ಪ, ಅದು ಅರಿಯ ಅಲ್ವಾ? ಹಂಗಂದಿ ಮತ್ತ ಇನ್ನೇನ ಅಲ್ಲ, ಯೌವನ ಅಂದ್ರೆ ಏನವ ಅಂತಾರೆ ಯಾವಾಗ್ಲೂ ಸಾಮಾನ್ಯವಾಗಿ ದಷ್ಟ ಪುಷ್ಟವಾಗಿ ಶಕ್ತಿಯುತವಾಗಿ ಇರೋವಂತ ಒಂದ್ ಸಂದರ್ಭ. ಈಗ ಎಲ್ರು ಹೇಳೋದಿಲ್ವೇನಪ್ಪ, ಮನಸ್ಸಿನ ಜೀವನದಲ್ಲಿ ಯಾವುದು ಚೆಂದಾಗಿರ್ತೈತೆ ಅಂದ್ರೆ ಎಲ್ರು ಮಕ್ಕಳು ಅಂತಾರೆ. ಯಾಕೆ ಅಂದ್ರೆ ಜವಾಬ್ದಾರಿ ಇರಲ್ಲ, ಯಾವುದೇ ತರ ಕೆಟ್ಟ ಯೋಚನೆ ಇರೋದಿಲ್ಲ, ಎಷ್ಟ್ ಪ್ರೀತಿಯಿಂದ ಎಲ್ಲ ಕೈ ಕೈ ಹಿಡ್ಕೊಂಡು ಆಟ ಆಡ್ತಿರ್ತಾವ ನೋಡು. ಆದ್ರೆ ದೊಡ್ಡವ್ರ ಹಂಗಿರ್ತಾರ ಏನು? ಹಾ ಸರಿಯಾಗಿ ಹೇಳ್ದೆ ಇಲ್ವಾ? ಇಲ್ಲ ಅಂದ್ರೂ ಮಿಲಾಯಿಸ್ಲಿಲ್ಲ ಅಂದ್ರೂ ಮನಸ್ನಾಗ ಆ ಭಾವನೆ ಇರ್ತದೆ. ಏನಪ್ಪ ಏನೋ ಒಂದ್ ತಲೆ ಒಳಗಡೆ ಇರ್ತೈತೆ, ಅವನ್ಗೆ ಯಾಕೆ ನಾನು ಹಿಂಗ್ ಮಾಡ್ಬೇಕು ಅಥವಾ ಅವನ್ಗೆ ಯಾಕೆ ನಾವು ಒಳ್ಳೆ ಮಾತಾಡ್ಬೇಕು, ಈ ತರದ್ ಇರ್ತದೆ ಇಲ್ವಾ? ಅಂದ್ರ ಈಗ ಯಾಕೆ ನಾವು ಯುಗಾದಿನಲ್ಲಿ ಬೇವು ಬೆಲ್ಲ ಎರಡು ತಿಂತೀವಿ ಅಂದ್ರೆ ಕೆಟ್ಟದು ಒಳ್ಳೇದು ಎರಡು ನಮ್ಮೊಳಗೆ ಇರ್ತದೆ, ಹೊರಗಡೆ ಪ್ರಪಂಚದಾಗಿಲ್ಲ. ಕಷ್ಟ ಸುಖ ನಾವ್ ಅಂದ್ಕೊಂಡಂಗೆ ಇರ್ತದೆ ಅಲ್ವಾ ಇಲ್ವೇನಣ್ಣ? ಈಗ ನಾವು ಹೋಗೋ ದಾರಿ ನನಗ್ ಕಷ್ಟ ಅನಿಸ್ಬೋದು, ಅದೇ ನಿನಗ್ ಸುಲಭ ಅನಿಸ್ಬೋದು. ಅಂದ್ರ ದಾರಿ ಸಮಸ್ಯೆ ಅಲ್ಲ, ನನ್ ಸಮಸ್ಯೆ. ಅದಕ್ಕ ಎಲ್ರೂ ಕೂಡ ಕಷ್ಟ ಸುಖನ ಸಮನಾಗಿ ತಕೊಳ್ಳಿ ಅನ್ನೋದು ಈ ಹಬ್ಬದ ವಿಶೇಷ. ಅಲ್ಲ ಕಣ್ಜಯ್ಯಣ್ಣ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯ ನೀನು, ಈ ಬೆಳಿಗ್ಗೆ ಯಾಕ ಇದು ಹಳ್ಳಿ ಕಟ್ಟೆ ದಿಕ್ಕೆ ಬರ್ಲಿಲ್ಲ ನೀನು? ಯಾಕ? ನಮ್ ಜೋಯಿಸರಪ್ಪ ಬಂದಿರ್ನಿಲ್ವಾ? ಅದ್ ಸಂಜೆ ಕಲ್ವೇನಣ್ಣ. ಅಲ್ಲ ಬಂದ್ ಶ್ರವಣ ತಾನೆ ಸಂಜೆ ಮುಂದೆ ಮಾಡೋದು. ಅಲ್ಲಕ್ಕಯ್ಯ ಜೋಯಿಸರಪ್ಪ ಬಂದು ಎಷ್ಟ್ ಜನ ಸೇರಿದ್ರಿ, ಎಷ್ಟೊತ್ತಿಗೆ ಬರ್ಬೇಕು ಅಂತ ಕೇಳ್ಕೊಂಡು ಹೋಗಕ್ ಬಂದಿದ್ರು ಅಕ್ಕಯ್ಯ. ಅಂದ್ರ ಈಗೆಲ್ಲ ನೀನು ಉಂಡ್ಕೊಂಡು ತಯಾರಾದ್ರೆ ನೆಕ್ಸ್ಟ್ ಕಾರ್ಯಕ್ರಮ ಹಳ್ಳಿಕಟ್ಟೆ ಇಲ್ವಾ? ಮತ್ತೆ ನಾಳೆ ನೀನು ಎಲ್ಲೇ ಇದ್ರು ಹುಡಿಕಂಗ್ ಕರ್ಕ ಬಂದು ಚಂದ್ರನ್ ದರ್ಶನ ಮಾಡಿಸ್ಬೇಕು ನಿನ್ಗೆ, ಬಿದಿಗೆ ಚಂದ್ರನ್ ದರ್ಶನ. ಎಲ್ಲೋ ಒಂದೇ ಟೈಮ್ನಾಗೆ ಕಂಡ್ಬಿಟ್ಟು ಮಯ ಆಗ್ಬಿಡ್ತಾನ ಚಂದ್ರ. ಹಾ ನೋಡ್ಬೇಕು, ಎಡ್ಚರಿ ಮೇಲದ ಬಲ್ಚರಿ ಮೇಲದ ಖರ್ಚಾಸ್ತಿ ಆಯ್ತದೋ ಹೇಳ್ತಾರಲ್ಲ ಜಾಸ್ತಿ ಆಯ್ತದೋ, ಆಯ ಎಷ್ಟು ಯಯ ಎಷ್ಟು ಎಲ್ಲ ಸಂಜೆ ಮುಂದೆ ತಿಳ್ಕೊಬೇಕು ಇಲ್ವಾ? ಎಟ್ ಕೆಲ್ಸದೆ ಎಲ್ಲ ಕಡದೆದ್ಬಿಟ್ಟಿಯ ಮತ್ತೆ ನಿದ್ದೆ ಹೊಡೆದ್ಬಿಟ್ರೆ ಕಷ್ಟ. ಇಲ್ಲ ಕವ ಇಲ್ಲ, ಎಚ್ಚರವಾಗಿ ಇರ್ತೀನಿ ಕಣ. ನಿದ್ದೆ ಮಾತ್ರ ಕೊಟ್ಟರ ಊಟಕ್ಕೆ ನೀವು ಹೊಟ್ಟೆ ಬಿರಿಯಾನಿ ತಿಂದ್ಮೇಲೆ ಕಣ್ಣ ಹಂಗೆ ಜೋಮ್ ಪತ್ತದ ಸೆಕೆಗೂ ಕಣ್ಣ ಹಂಗೆ ಬುಟ್ಕೊಂಡು ಇರ್ತೀನಿ ನಾನು. ಜಯಣ್ಣ ಅಲ್ಲ ಹೋಗ್ಲಿ ನೀನು, ನಮ್ಮನೆ ಪಡ್ಸಾಲೆಗಾರು ಬರದ್ ಬೇಡವಯ್ಯ ಬೆಳಗಿಂದ. ಏನ್ ವಿಶೇಷ ಮಾಡಿ? ಸುಮ್ನೆ ಒಂಚೂರು ಚೌಕ ಬರ ಆಡ್ಕೊಂಡು ಒಂದಷ್ಟು ಆಟ ಪಾಟ ಆಡ್ಕೊಂಡು ಇರ್ಬೋದಾಗಿತ್ತಲ್ಲಪ್ಪ. ಕಮಲಕ್ಕ ಅಂತೂ ಬರಕಾಗಿಲ್ಲ ಬಿಡು, ಅವಳೇನಾದ್ರೂ ಕೆಲಸ ಬಿಡ್ಬಿಟ್ಟು ಬಂದ್ಬಿಟ್ಟಿದ್ರೆ ಗಂಡನ ಕೈಲಿ ಬೈಗುಳ ಸಿಕ್ತಿತ್ತು, ಅವಳು ಬಿಡು. ನೀನಾದ್ರೂ ಬರ್ಬೇಡವಾ, ಎಲ್ಲಿ ಕೊಟ್ಟೋಗ್ಬಿಟ್ಟಿದ್ಯಪ್ಪ ನೀನು? ಎಲ್ಲೂ ಇಲ್ಲ ಕಣ್ಣಣ್ಣ, ಮನೆಯಲ್ಲಿ ನಿಂಗೇನ್ ಕೆಲ್ಸ ಇದ್ದೋ ಆ ಕೆಲ್ಸ ನಂಗೂ ಇದ್ದೋ ಇಲ್ವಾ? ಮೊದಲನೇದು ಈ ಹಸ ಎಲ್ಲವನ್ನು ತೊಳಿಬೇಕ ಚಂದಕ್ಕೆ, ತೊಳೆದು ಅವಕ್ಕೆಲ್ಲ ಅಲಂಕಾರ ಮಾಡಿ. ಯಾಕೆಂದ್ರೆ ಒಂದ್ ಹಳೆ ಎತ್ತಿನ ಗಾಡಿ ಅದ ನೋಡು, ಈಗ ನಾಳ್ಕೋ ನಾಡಿದ್ಕೋ ಗೊತ್ತಿಲ್ಲ, ಎತ್ತಿನ ಗಾಡಿದು ಕಾಂಪಿಟೇಷನ್ ಐತಂತೆ. ರೆಡಿ ಆಯ್ತಾ ಇದೀಯಾ ನೀನು? ಅಲ್ಲ ನಮ್ದು ಗಾಡಿ ಇರ್ಲಿ, ಓಡ್ತದೋ ಬಿಡ್ತದೋ ಅದ ಆಮೇಲೆ ನಿನ್ ಪ್ರಶ್ನೆ. ಒಟ್ನಾಗ ನಾವು ಕಾಂಪಿಟ್ ಮಾಡಿದೀವಪ್ಪ ಬೀಳುದಾದ್ರೆ ಒಟ್ಟಿಗೆ ಬೀಳುಮ ಚಂದ್ರಣ್ಣ. ಅಲ್ಲ ಗೆದ್ರೆ ಇಬ್ರು ಒಟ್ಟಿಗೆ ಗೆಲ್ಲುಮ ಬಾ, ಅದ್ಯಾಕೆ ಹಂಗ ಎದ್ರಕೊಂಡಿದ್ದೆ. ನಾನ್ ಯಾಕೆ ಯೋಚನೆ ಮಾಡ್ತಾ ಇದೀನಿ ಅಂತಂದ್ರೆ, ನೀನ್ ಒಬ್ನೇ ಹೋಗು ಅಂತಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಈ ರನ್ನಿಂಗ್ ರೇಸ್ ಅಲ್ವಪ್ಪ ಅದು. ಅಲ್ಲ ಎತ್ತಿನ ಗಾಡಿ ಓಟ, ಎತ್ತಿನ ಗಾಡಿ ಓಟ, ರೇಸು ರೇಸು ಎತ್ತಿನ ಎತ್ತು ಓಡ್ತದೆ. ನೀನೇನ್ ಓಡ್ಬೇಡ, ಅದೇ ಅದು ಚೆನ್ನಾಗಿ ಓಡ್ಬೇಕಾದ್ರೆ ಕುಂತ್ಕೋ ನೀನು. ಅದು ಚೆನ್ನಾಗಿ ಓಡ್ಬೇಕಾದ್ರೆ ನಿನ್ನ ವಜನ್ನೇ ಸಾಕು ಆಯ್ತಾ, ನಮ್ಮ ಜನ ಸೇರ್ಕೊಂಡ್ ಜಾಸ್ತಿ ಆಗ್ಬಿಟ್ಟು ಅದು ಓಡೋದು ಕಡಿಮೆ ಮಾಡ್ಬಿಟ್ಟು ಜರ್ಬಾಗದೆ ಏನ್ ಯೋಚನೆ ಮಾಡ್ಬೇಡ ಬಾ. ಈಗ ಚಾಕಿಗಳಿರ್ತಾರಲ್ಲಪ್ಪ ಕುದುರೆ ಮೇಲೆ ಕುಂತ್ಕೊಳ್ಳೋ ಚಾಕಿಗಳು, ಚಾಕಿ ಚಾಕಿ ಅದೇ ಕವ ಚಾಕಿ ಅನ್ಕೊಂಡೆ, ರೇಷ್ಮೆ ಚಾಕಿ ಸರಿ ಬಿಡವ ನಿಮ್ಗೆ ಅದೇ ದಿಗ್ಲು. ಏನ್ ಮಾಡದೆ ಏ ರೇಷ್ಮೆ ಸಾಕ್ಬಿಟ್ಟು ನೀನು ಹಂಗ ಆಗ್ಬಿಟ್ಟದೆ. ಈ ಮೈಸೂರು ಪೇಟೆನ ಇಲ್ವಪ್ಪ ಜೇಣ್ಣ, ಅದ್ಯಾವ್ದ ರೇಸ್ ಕೋಸು ಟಕ್ಕು ಟಕ್ಕು ಟಕ್ಕು ಅಂತ ಕುದುರೆ ಮೇಲೆ ಹೋಯ್ತಿರ್ತಾರ ಕಣ್ಣ. ಟಕ್ಕು ಟಕ್ಕು ಅಲ್ಲ ಅದು ಟಕ್ಕು ಟಕ್ಕು ಅಲ್ಲ, ಏನ್ ಕುಂಟು ಕುದ್ರಿಯ ಯಾರು ಓಡೋದು? ನೀವು ಚೆನ್ನಾಗಿ ಹೇಳಿದೆ, ಒಂದೇ ಸರಿ ಹೆಂಗ್ ಓಡದ ನಿಧಾನಕ್ಕೆ ಹೋಗಿ ಆಮೇಲಿಂದ ಫಸ್ಟ್ ನಾನು ಹೇಳ್ದಂಗೆ ಹೋಗುದು. ಈಗೇನ್ ರೈಲ್ ಅಪ್ಪ, ಮುಂಚೆ ಹೆಂಗ್ ಹೋಯ್ತದೆ ಅಂತ ತೋರಿಸೋಪ್ಪ. ನಿಧಾನಕ್ಕೆ ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಅಂತ ಆಮೇಕೆ ಹೋಗುದು. ಇಲ್ಲ ಹಂಗೆ ಕುದುರೆ ಏನ್ ಒಂದಕ್ಕಿಂತ ಆರ್ಬಿಡ್ತದ ಹೇಳ್ತಾ ಇರೋದು ತಪ್ಪು ಕಯ್ಯ. ಅದೇನ ಇಡ್ತಾರೆ ಗೇಟ ಟಪ್ ಬಿಡ್ತ ಓಡ್ತಿರ್ತಾರೆ ದಿದಿ ದಿದಿ ದಿದಿ ದಿದಿ ಅಂತ ಮತ್ತೆ ಇನ್ನೇನವ ನೋಡಿಲ್ದೆ ಹೇಳ್ತಿದ್ದಾನ. ಅದು ಬೇರೆ ರೇಸ್ ಕುದುರೆ, ರೇಸ್ ಕುದುರೆ ಕಣ ಹೇಳ್ತಿರೋದು. ಚಾಮುಂಡಿ ಬೆಟ್ಟದ ಮ್ಯಾಕೆಲ್ಲ ಹೋಯ್ತವಲ್ಲ ಕುದುರೆ, ಅವು ನಿಧಾನಕ್ಕೆ ಹತ್ಕ ಹೋಯ್ತವೆ. ಅದ್ ಯಾವ ಕುದುರೆ ಹೇಳ್ತಾವನ ಅಂತಂದ್ರೆ ಈ ಅದ್ಯಾಕೆ ಅಸ್ವಾರು ಇದ್ದಾಳ, ಅಸ್ವಾರು ಇದ್ದಾಳ ಅಂತ ಹೇಳ್ತಾರಲ್ಲವ ಪೊಲೀಸ್ನವರು. ಅವರು ಕುಂತ್ಕೊಂಡು ಹೋಯ್ತಾರ ಅದ್ರ ನೋಡ್ಬಿಟ್ಟವ್ ನಮ್ ಜಯಣ್ಣ. ಕುದುರೆ ವಿಚಾರ ಯಾಕೆ ಬಂತ ಅದ್ನೇಳು? ಯಾಕೆ ಅಂದ್ರೆ ಈ ಜಾಕಿ ಕೂತಿರ್ತಾರಲ್ಲ ಅವರು ಸಣ್ಣಕ್ಕೆ ಇರ್ಬೇಕಂತ ಕಯ. ಅಯ್ಯೋ ಇವನ್ ಎಲ್ಲಿಂದ ಎಲ್ಗೋ ಹೋದ ಗಾಡಿ ಓಡ್ಬೇಕಲ್ಲವ ಎತ್ತಿನ ಗಾಡಿ. ಅದಕ್ಕೆ ಅಲ್ಲ ಕಡಣ, ಅದೇ ಎತ್ತು ಬಾರಾಗಿರ ನೋಡಲ್ಲ, ಅದ ನೆಪ್ಪಲ್ ಓಡ್ತಾ ಇರ್ತದೆ. ಯಾಕವ ನೀ ಅನ್ಕಂದಿರೋದು ಗಾಡಿಯೇ ಭಾರ ಇರ್ತದೆ, ನೀನು ತುಂಬಾ ತಲೆ ಕೆಡಿಸ್ಕೋಬೇಡ. ಗಾಡಿ ಭಾರ ಇರ್ತದೆ, ಬಾಡಿನೂ ಭಾರ ಆಗ್ಬಾರ್ದು ಕಂಚಯ್ಯಣ್ಣ. ಅದಕ್ಕೆ ನಾನು ಹೇಳ್ತಾರೆ ಓಲೆ ಬಿಡು, ಪಕ್ಕದಲ್ಲಿ ಸಣ್ಣಿಂಗ ಬತ್ತನಲ್ಲ ಅವನ್ ಗಾಡಿ ಮೇಲೆ ಕೂರ್ಸ್ಕತೀನಿ ಸಣ್ಣಿಂಗ್ ಜೊತೆ ಚಂದ್ರಣ್ಣ. ನೀನು ಅವನು ಸೋತ್ರ ನೀನೇ ಸೋತ್ಕತೀಯ. ನನ್ ಗಾಡಿನೇ ಬೇಕು ಅಂದ್ರೆ ಜಯಣ್ಣನ್ ಗಾಡಿ ಫಸ್ಟ್ ಬರ್ತದೆ ನಮ್ ಗಾಡಿ. ವಾಟದ ಬಗ್ಗೆ ನಾನು ಯೋಚನೆ ಮಾಡಿರ್ನಿಲ್ಲ. ಈ ಜಯಣ್ಣ ಹೇಳದ್ಮೇಲೆ ನಮ್ಮನೇಲಿ ಒಂದ್ ಗಾಡಿ ಇಲ್ವವ, ಅದನ್ನು ರೆಡಿ ಮಾಡಿಸ್ಕೊಂಡು ನಾನು ಒಂಟು ಬಿಡವ ಅಂತ ಯೋಚನೆ ಮಾಡ್ತಾ. ಪಟ್ಟಿ ಹಾಕ್ಸಿಲ್ಲ ನಿನ್ ಚಕ್ರಕ್ಕೆ, ಅದೆಲ್ಲ ಓಡಿಸ್ತೀನಿ ನೀನು? ನೋಡ ಇನ್ಯಾರ್ದಾರ ಗಾಡಿ ಇಸ್ಕೊಂಬಂದ್ರೆ ಆಯ್ತು ಬಿಡು, ನಂದ್ ಓಡದೋ ಫಾಸ್ಟ್ ಆಗಿ ನಿಂದ್ ಓಡದೋ ನೋಡ್ಬಿಡಮ್ಮ ಆಯ್ತಾ, ಕಾಂಪಿಟೇಷನ್. ಸರಿ ಒನ್ ಇಯರ್ ಪೂಜೆಗೆಲ್ಲ ತಯಾರು ಮಾಡ್ಕೊಂಡಿದ್ಯಾ? ಮಾಡ್ಕೊಳ್ರಿ. ಈಗ ಏನಪ್ಪ ಮುಂಗಾರಿ ಇನ್ನೇನ್ ಶುರು ಆಯ್ತಲ್ವಯ್ಯ. ನೇಗ್ಲ ಈ ದಿನ ಏನು ಇವತ್ತು ಇಲ್ಲ ನಾಳೆ ಒಂದು ಸರಿ ಭೂಮಿ ಮೇಲೆ ಗೆರೆ ಎಳಿಬೇಕು. ಅಂದ್ರ ಭೂಮಿ ಅದವಾಗಿರ್ಲಿ ಅದವಾಗಿಲ್ದಲೆ ಹೋಗ್ಲಿ, ಇವತ್ತು ನೇಗ್ಲಿಗೆ ಪೂಜೆ ಮಾಡ್ಬಿಟ್ಟು ಭೂಮಿ ಮೇಲೆ ಒಂದ್ ಗೆರೆ ಎಳಿಬೇಕು. ಒನ್ನೇರು ಅನ್ನೋದು ಅದೇ ಯಾಕ ಚಿನ್ನದ ನೇಗ್ಲು ಕಯ್ಯ. ಚಿನ್ನ ಆಯ್ತದೆ ಈ ಟೈಮ್ನಾಗೆ ಅಂತ. ಅದಕ್ಕೆ ನೋಡು ಉಗಾದಿ ಹೊತ್ತಿಗೆ ಉಗುಳ್ ನೀರು ಅಂತ ಎಲ್ಲಾರು ಒಂದು ಅನಿ ಮಳೆ ಬಂದೇ ಬರ್ತದೆ ಕಯ್ಯ. ಒಂದ್ ನಾಕ್ ದಿವ್ಸ ಮಳೆ ಬರ್ತದೆ ಅಂತ ಇವ್ರು ಬೇರೆ ಹೇಳವ್ರೆ, ಸುತ್ತಮುತ್ತ ಏನ ಬ್ಯಾಸ್ಗೆ ಮಳೆ ಬರ್ತದಂತೆ ಹವಾಮಾನ ಇಲಾಖೆಯವ್ರ ಹೇಳವ್ರೆ. ಅದಕ್ಕ ಅದನ್ನು ರೆಡಿ ಮಾಡ್ಕ. ಆಯ್ತಾಯ್ತು. ಮುಂಚೆ ಏನ್ ಮಾಡೋರ್ ಗೊತ್ತೇ, ಇದಕ್ಕ ಬೀಜ ಕಟ್ಟೋರ್ಕವ ಬೀಜ ಎಲ್ಲ ಮೊಳಕೆ ಬರೋ ಬೀಜಗಳನ್ನೆಲ್ಲ ಕಟ್ಬಿಟ್ಟು ಏರ ಮಡಗ್ಬಿಟ್ಟು ದಿನ ಒಸಿ ಒಸಿ ಒಸಿ ನೀರ್ ಹಾಕೋರು ಪೂಜೆ ಅಂತ. ಯಾವ ಬೀಜ ಮೊಳಕೆ ಬರ್ತದೋ ಅದನ್ನ ಬಿತ್ತನೆ ಮಾಡಿಕೊಳ್ಳೋರು ಅಲ್ವಪ್ಪ. ಈಗ ಮೊಳಕೆ ಪರೀಕ್ಷೆ ಏನ್ ಮಾಡೋದಿಲ್ವೇ, ಎಲ್ಲ ತಗ ಹೋದ್ರೆ ಒಂದು ಪೇಪರ ತಕೊಂಡು ಮಡಸ್ಬಿಟ್ಟು ಬೀಜವ ಮಡಗಿ ಮೊಳಕೆ ಬರ್ತದೋ ಇಲ್ಲೋ ಪರೀಕ್ಷೆ ಮಾಡ್ತಾರೆ. ಅವರು ಲ್ಯಾಬ್ ಅಲ್ಲಿ ಮಾಡೋದು. ಇಲ್ಲಿ ನಾವ್ ನೋಡಪ್ಪ ನಮ್ದು ಭೂಮಿಯ ಲ್ಯಾಬ್ ಅಲ್ವಪ್ಪ. ಹಿಂದೆಲ್ಲ ಬೀಜದ ಗೌಡ್ರುಗಳು ಬೀಜವ ಮಡಗಿರೋರಲ್ಲ, ಅವರು ಬಿತ್ತನೆ ಕೊಡಕ್ಕಿಂತ ಮುಂಚೆ ಎಲ್ಲಿ ಪರೀಕ್ಷೆ ಮಾಡ್ತಿದ್ರು ಅಲ್ವಪ್ಪ. ಅದಕ್ಕ ಏರ್ನ ಮಡಗ್ಬಿಟ್ಟು ಅಲ್ಲಿ ಬೀಜವ ಕಟ್ಟಿ ನೀರ್ ಹಾಕಿ ಮೊಳಕೆ ಬಂದಿರೋದ್ ಚೆಂದಾಗಿರೋದ್ನ ಬೀಜವ ಕೊಡೋರು ಅಲ್ಲ ಕಣ್ಜಯಣ್ಣ. ಸರಿ ನೀ ಹೇಳದದು ಈ ಲ್ಯಾಬು ಟ್ಯಾಬು ಎಲ್ಲ ಬಂದಿದ್ ಯಾವಾಗಪ್ಪ ಇತ್ತೀಚೆಗೆ? ನಮ್ ತಾತನ ಕಾಲದಲ್ಲಿ ನಮ್ಮ ಅಪ್ಪನ ಕಾಲದಲ್ಲ ಇತ್ತಯ್ಯ ಅವೆಲ್ಲ. ಓಲಿ ಬಿಡು ಈಗ ಅದು ವೈಜ್ಞಾನಿಕವಾಗಿ ಎಷ್ಟ್ ಚಂದ ತಿಳ್ಕೊಂಡಿದ್ರು ಹಿಂದಿನ ಕಾಲದ ಜನ ಅಂತ ಹೇಳ್ತಾ ಇದ್ದೀನಿ ಇಲ್ವಾ. ಮುಂಚೆ ಬರಬಿತ್ತನೆ ಮಾಡೋರು ಹೆಂಗೆ ಅಂತ ಕೇಳ್ತೀಯ? ಹೇಳಪ್ಪ. ಈಗ ಉಳತ್ಲೆ ಇರೋರ್ ಕವ ಮಳೆ ಬರ್ಲಿ ಬಿಡ್ಲಿ ನೇಗಲ್ ಮೊಂಡಾಗ್ಲಿ, ಹಿಂದಿನ ಕಾಲದಾಗೆಲ್ಲ ಏನ್ ಕಬ್ಬಣದ ನೇಗ್ಲು ಇರ್ನಿಲ್ಲ, ಮರದ ನೇಗ್ಲೆ ಮರದ ನೇಗ್ಲಲ್ಲೇ ಧೂಳಾಗುತ್ತೆ ಅಂತ ಉಳೋರು. ಆಮ್ಯಾಕೆ ಈ ಮುಂಗಾರು ಮಳೆ ಯಾವಾಗ ಬರ್ತದೆ ಹೇಳಕ್ ಆಗೋದಿಲ್ಲ. ಪೂರ್ವ ಮುಂಗಾರು ಹೆಸರು ಉದ್ದು ಅಲಸಂದೆ ಇವೆಲ್ಲ ಬರಬೀಜವೇ ಬಿತ್ತೋರು. ಹೂ ಕಣ್ಣ ಅಡ್ಲಾಗ್ ಬಿತ್ಕೊಬಿಟ್ಟು ಉಳುಮೆ ಮಾಡಿ ಚೆನ್ನಾಗಿ ನಾಲ್ಕೈದು ಕಿತ ಧೂಳಗತೆ ಮಾಡಿ ಮಾಗಿ ಉಳುಮೆ ಅಂತಾರಲ್ಲ ಮಾಡ್ಬಿಟ್ಟು ಬಿತ್ಬಿಟ್ಟು ಯಾವಾಗ ಮಳೆ ಬತ್ತದೋ ಅವಾಗ ಮೊಳಕೆ ಹೊಡೆದ್ಬಿಡು. ಈಗ ಹೆಂಗೆ ಅಂದ್ರೆ ಬೆದೆನಲ್ಲಿ ಬಿತ್ತಬೇಕು, ಒಂದು ದಿನ ಕಳೆದ್ಬಿಟ್ರು ಬಿಸಿಲಿಗೆ ಮಣ್ಣು ಬೆದೆ ಬರೋಕಿಲ್ಲ. ಬೀಜವ ಬಿತ್ಬಿಟ್ಟು ಯಾವಾಗ ಮಳೆ ಬತ್ತದೋ ಅವಾಗ ಮೊಳಕೆ ಹೊಡೆಯೋದು. ಆ ತಂತ್ರಜ್ಞಾನ ಇವತ್ತು ರೈತರಿಗೆ ಮರ್ತೋಗ್ಬಿಟ್ಟದೆ ನೋಡಪ್ಪ. ಏನ್ ಮಾಡ್ತಾರೆ, ಮಳೆ ಬಂದ ಮೇಲೆ ಇನ್ನೊಂದ್ ಮಳೆ ಬರ್ಲಿ ಅಂತ ಕಾಯ್ತಾರೆ, ಇಲ್ಲ ಬಂದ ಮೇಲೆ ಬಿತ್ತಕ್ ಹೋಯ್ತಾರೆ. ಎರಡ್ ದಿವಸ ಮಳೆ ಬರ್ಲಿಲ್ಲ ಅಂದ್ರೆ ಬೀಜ ಎಲ್ಲ ಒಳಗೆ ಬೆಂದೋಯ್ತದೆ, ಬೆಂದೋಯ್ತದ ಕವ ಆ ಸಕೆಗೆ 40-38-40 degrees ಅದೇ. ಈ ತರ ಮಾಡ್ಬಿಟ್ರೆ ಆ ಮಳೆ ನೀರ್ನೇ ಹಿಡ್ಕೊಬಿಟ್ಟು ಬಂದ್ಬಿಡ್ತದ ಮ್ಯಾಕೆ ನೋಡಪ್ಪ. ಈಗ ಈ ತಿಳಿದಿರೋನ್ನ ನಿನ್ನಂತವನ್ನ ಜೊತೆಗೆ ಇಟ್ಕೊಂಡ್ರೆ, ನಾನು ನಮ್ ತಾತನ ಹತ್ರ ಬೇರೆ ಬೇರೆ ಪುಸ್ತಕವೋ ತಿಳ್ಕೊಂಡಿರೋದು ಇಲ್ಲಿ ಕಯ. ಅವರು ಹಿಂದಿನ ಕಾಲದಾಗ ಎಲ್ಲ ರೈತರು ಏನ್ ಮಾಡೋರು ಗೊತ್ತೇನಪ್ಪ, ಈ ಬ್ಯಾಸ್ಗೆ ಬಂತು ಅಂದ್ರೆ ಮನೇಲಿ ಯಾರು ಸುಮ್ಮನೆ ಕುಂತ್ಕತಿರ್ಲಿಲ್ಲ, ಈ ಕೆರೆ ತವ ಕೂಗೋರು, ಗೋಡ್ನ ಸಂಗ್ರಹಿಸೋರು, ಸರ್ಕಾರ ಮಾಡ್ಲಿ ಅಂತ ಕಾಯ್ತಿರ್ನಿಲ್ಲ, ಗೋಡ ಸಂಗ್ರಹಿಸ್ಬಿಟ್ಟು ಜಮೀನಿ ತಗೊಂಡೋಗಿ ಹಾಕೊಳ್ಳೋರು. ಹೆಂಗೆ ಅಂದ್ರೆ ಊರ್ನವರೆಲ್ಲ ಸೇರ್ಕೊಳ್ಳೋರು, ಇವತ್ ನನಗ್ ಬೇಡಪ್ಪ ಗೋಡ್, ಚಂದ್ರಣ್ಣನ ಜಮೀನಿಗೆ ಬೇಕು, ಎಲ್ಲರೂ ತಗೊಂಡೋಗಿ ಚಂದ್ರಣ್ಣನ ಜಮೀನಿಗೆ ಹಾಕೋರು. ಇವೆಲ್ಲ ಊರೊಟ್ಟಿನ ಕೆಲಸ ಅಂತ ಮಾಡೋರು, ಯಾರು ಏನ್ ದುಡ್ಡು ಕಾಸು ಕೇಳ್ತಿರ್ಲಿಲ್ಲ. ಮನೆಗಿಬ್ರು ಆಳ್ ಬರೋರು, ಗಾಡಿಗಳೆಲ್ಲ ಸಾಲಾಗಿ ಈ ದಸರಾ ಪ್ರೊಸೆಸನ್ ಅಲ್ಲಿ ಹೋದಂಗೆ ಹೋಗವು, ಗೋಡ್ ತುಂಬ್ಕೊಳ್ಳೋವು, ತಕಬಂದ್ ಜಮೀನ್ಗೆ ಹಾಕೋ. ಕೆರೆ ಕಟ್ಟೆನೂ ಉದ್ದಾರ ಆಯ್ತಿತ್ತು, ಜಮೀನ್ಗೆ ಒಳ್ಳೆ ಗೋಡ್ ಕೂಡ ಸಿಕ್ಕದು. ಆಮೇಲೆ ಉಳುಮೆ, ಉಳುಮೆನೂ ಅಷ್ಟೇ ಕಣ್ಣ ಚಂದ್ರಣ್ಣ, ಎಲ್ಲ ಒಟ್ಟಿಗೆ ಉಳ್ತಿದ್ದು. ಈಗ ಬರ ಉಳುಮೆ ಐತಲ್ಲ, ಅದನ್ನ ಒಬ್ಬೊಬ್ರು ಮಾಡಿದ್ರೆ ಆಗಕ್ಕಿಲ್ಲ, ಒಟ್ಟಿಗೆ ಸೇರ್ ಉತ್ತರ ಒಂದ್ ಹತ್ತೇರ್ ಉತ್ತರ ಒಂದ್ ಎಕರೆ ಉತ್ಬಿಡ್ಬೋದು. ಆ ತರ ಉತ್ಬಿಟ್ಟು ಬೀಜವ ಹಾಕೊಳ್ಳೋರು, ಎಲ್ಲ ತಂಪೊತ್ತಲ್ಲಿ ಮಾಡೋರು ಸಂಜೆ ಮೇಲೆ. ಹಾ ಅಂದ್ರೆ ಬೆಳದಿಂಗ್ಳಿದ್ದಾಗ, ಒಳ್ಳೆ ಬೆಳಕಿದ್ದಾಗ, ಸೂರ್ಯನ ಬೆಳಕಿದ್ದಾಗ ಕತ್ಲಾಗೆ ಕೆಲಸ ಮಾಡೋರು. ಈಗ ಬೆಳಗಾನ ಹೋಗ್ಬಿಟ್ಟು ಆ ಬಿಸಿಲಲ್ಲಿ ತಲೆಯೆಲ್ಲ ಬೇಯಿಸ್ಕೊಂಡು ಕೆಲಸ ಮಾಡಕ್ ಹೋಯ್ತವೆ. ಗೊತ್ತಿಲ್ಲ, ಹಿಂದಿನ ಕಾಲದಾಗೆ ಬ್ಯಾಸ್ಕೆನಲ್ಲಿ ರೈತರು ಕೆಲಸ ಮಾಡ್ತಿದ್ದೆ ಕತ್ಲಾದ್ಮೇಲೆ. ಅಲ್ಲಪ್ಪ, ಗೊತ್ತಿತ್ತು ಅವ್ರಿಗೆ ತಂಪೊತ್ತಲ್ಲಿ ಉಳಬೇಕು ಅಂತ. ತಂಪಾಗಿದ್ದಾಗ ವ್ಯವಸಾಯದ ಕೆಲಸ ಮಾಡ್ಕೊಳ್ಳೋದು, ಬೆಳಗ್ಗೆ ಹೊತ್ತು ಹೊತ್ತಾರೆಗೆ ಒಳ್ಳೆ ಹೊಂಗೆ ಗಿಡದ ನೆಳ್ಳಾಗೆ ತಂಗಳು ಮುದ್ದೆ ಮೊಸರಾತ್ ಕುಡಿದ್ಬಿಟ್ಟು ಮನಿಕೊಂಡು ಒಳ್ಳೆ ನಿದ್ರೆ. ಸರಿ ಕಣಪ್ಪ, ಆದ್ರೆ ಉಳಿದಿರೋದೆಲ್ಲ ಬಿಟ್ಬಿಟ್ಟವ್ರೆ ಜನ ನಿದ್ದೆ ಮಾಡೋದಂತ ತಿಳ್ಕೊಂಡ್ಬಿಟ್ಟು. ನಿದ್ದೆ ಏರ್ಪೇರ್ ಆಗ್ಬಿಡ್ತದೆ ಏನಾದ್ರೂ ನಾವು ಈಗ ರಾತ್ರಿ ಉಳುಮೆ ಮಾಡಿದ್ರೆ ಅಂತ ಹೋಯ್ತಾ ಇಲ್ಲ ಬಿಡು. ನಿದ್ದೆ ಯಾವಾಗ ಮಾಡೋದು? ರಾತ್ರಿ ಅಂದ್ರೆ ರಾತ್ರಿ ಎಲ್ಲ ಮಾಡ್ತಿರ್ಲಿಲ್ಲ ಚಂದ್ರಣ್ಣ, ಒಂದ್ 10-11 ಗಂಟೆ ನಿದ್ದೆ ಬರೋ ಗಂಟೆ ಏನೋ ಕೆಲಸ ಮಾಡ್ಕೊಳ್ಳರು. ಈಗ ಜೇಣ ನಿಂಗೆ ಗೊತ್ತಾ, ಅಲ್ಲಿ ಚಪ್ಪಾಳೆ ತಿಡ್ತಾವನೆ ಆಡ್ತಿದ್ರು. ನಾನು ಯಾವ್ದೋ ಊರ್ಗ ಹೋಗಿದ್ದೆ, ಅಲ್ಲಿ ನೀನ್ ನಂಬುದಿಲ್ಲ ಚಂದ್ರಣ್ಣ, ಸಾಮ್ಯಾನ ಹಾಕಬಿಟ್ಟವ್ರೆ. ಏನಕ್ಕೆ ಪಾರ್ಕ ನೀರ್ ಮಜ್ಗೆ ಇದಕ್ಕೆ ಏನೋ ಆಡ್ಬೇಕು ಅಂತ ಬಂದ್ಬಿಟ್ಟದೆ. ಅದೇನೋ ಸರಿ ಕಪ್ಪ, ಆದ್ರೆ ದುಡ್ಡ ಕಟ್ಕೋಬಿಟ್ಟ ಆಡಿ ಎಷ್ಟು ಜನ ಜಮೀನ್ ಅಡ ಇಟ್ಬಿಟ್ಟು ನೋಡಪ್ಪ, ಹಿಂಗ ಜಮೀನ ಕಳ್ಕೊಬಿಟ್ಟವ್ರ ಅಂತ ಕಣ. ಅಲ್ಲಕಯ್ಯ ಅಲ್ಲಿ ಇನ್ನೊಂದ್ ಹೇಳ್ತೀನಿ ಕೇಳು, ಆಡೋರ್ ನಾಕೆಯ ಅವ್ರಿಗೆ ಕಾಸು ಕೊಡಕ್ ಎಂಟ್ ಜನ ನಿಂತಿರ್ತಾರೆ. ಆಡ್ಲ ನಾ ಕೊಡ್ತೀನಂತ ಆಡ್ಲ ಏನ್ಲ ಸಮಸ್ಯೆ ಏನು? ಕೆರೆ ಕೆಳಗಡೆ ಒಂದ್ ಎಕರೆ ಜಮೀನ್ ಅದಲ್ಲ, ಅದ್ರ ಮೇಲೆ ಇಟ್ಟ ಆಡ್ಲ, ಕಾಸ್ ಕೊಡ್ತೀನಿ ಆಡ್ಲ ಅಂತ ಹೇಳಿ ಅವ್ರಿಗೆ ಕಾಸ್ ಕೊಡಕ್ ಎಂಟು ಜನ. ಇವ ಏನೋ ಹೇಳ್ತಾರಲ್ಲ, ಈ ಧರ್ಮರಾಯ ಆಡದಂತಲ್ಲ ಮಹಾಭಾರತದಲ್ಲಿ ಎಲ್ಲಾರನು ಪಣಕ್ಕಿಟ್ಟು ಹಂಗೆ ಎಲ್ಲ ಮರ್ತು ಬಿಡ್ತಾರೆ. ದುಡ್ಡು ಬತ್ತದೆ ಬತ್ತದೆ ಬತ್ತದೆ ಅಂತ ಆಡಿ ಆಡಿ ಬೆಳಕರಿ ಅವತ್ತಿಗೆ ಅವ್ರ ಮುಖ ನೋಡ್ಬಾರ್ದ ಕಣ, ಸಾಮ್ಯಾನ ಒಂದು ಉಳ್ಕೊಂಡಿರ್ತದೆ. ಆಮೇಲೆ ನಾವ್ ಹಿಂದೆ ಎಲ್ಲ ನೋಡ್ತಿದ್ವಲ್ಲಪ್ಪ, ಕಟ್ಟಿರೋ ವಾಚ್ನ ಅಡ ಇಟ್ಬಿಡೋರು ಅಲ್ಲಿಯೇ. ಅವಾಗ ವಾಚೆ ದೊಡ್ಡ ವಿಚಾರ, ಹಾಕಿರೋ ಉಂಗುರುವೆ ತಕ ಆಡು ಇನ್ನುವೆ ಅಂತ ಅನ್ಕೊಂಡು ಮನೆ ಜಗತಿ ಮೇಲೆಲ್ಲ ಆಡ್ತಾ ಇರೋರು. ಅದೆಲ್ಲ ಆಡಕ್ ಹೋಗ್ಬಾರ್ದು ಕವ, ಎಲ್ಲ ಮನೆ ಮಠ ಎಲ್ಲ ಆಡ್ ಮಾಡ್ಕೋಬೇಕಾಯ್ತೆ. ಒಂದಿನ ಆಡ್ಬಿಟ್ಟು ವರ್ಷ ಪೂರ್ತಿ ಆಡಂಗೈತೆ ಅವೆಲ್ಲ. ಈ ಚಟಾಪಟ ಸಾಂಪ್ರದಾಯಿಕವಾಗಿ ಯಾಕೆ ಮಾಡಿದ್ರು ಅದೆಲ್ಲ ಅಂತಂದ್ರೆ, ಏನೋ ಜನ ಹೊಸಿ ಖುಷಿಯಾಗಿರ್ಲಿ ಅಂತ ಅಂದ್ರೆ, ಅದರಿಂದ ಏನ್ ಕೇಡಾಯ್ತದೆ ಅಂತ ತೋರ್ಸೋದಕ್ಕೆ. ಜೂಜಾಡಿ ಗೆದ್ದೋರು ಯಾರವ್ರೆ ನೋಡು ಅಂತ ಒಂದ್ ಆಡ್ ಬರದಿಲ್ಲ ನಾವ. ಪಾಂಡವ್ರು ಜೂಜಾಡಿ ಸೋತ್ರು, ಯಾರು ಗೆದ್ದವ್ರೆ ಜೂಜಾಡಿ. ನಮ್ ಜಯಣ್ಣ ಅದೇನ್ ನೆಪ್ಪಿಸ್ಕತಾವ್ನೆ. ಕಮಲಕ್ಕ ನಿನ್ ತಂಗ್ ಬಂದಿರ್ಲಿಲ್ವ ಸುಂದ್ರಿ, ಅವ್ರು ಆಡ್ಲಿಲ್ವೇ ಸ್ವಸಹಾಯ ಗುಂಪಿನ ಜೂಜಾಡಿ ಗೆದ್ದವರು ಅಂತ ಆಡವ್ರೆ. ಇದೇನಪ್ಪ ಸಂಗೀತ ಕಲ್ತಿದ್ದೆ ಜಯಣ್ಣ ನೀನು? ಅಲ್ಲ ಹಿಂಗೇ ಈ ಸ್ನಾನ ಮಾಡುವಾಗ ಈ ತಣ್ಣನೆ ನೀರ್ ಹಾಕೊಂಡಾಗ ಬತ್ತದ ಕಣ್ಣ ಬರೋದಿಲ್ಲ, ಚಳಿಗಾಲದಲ್ಲಿ ಬಿಸಿನೀರ್ ಹಾಕೊಂಡ್ರು ಬತ್ತದೆ, ಬ್ಯಾಸ್ಗೆನಲ್ಲಿ ತಣ್ಣೀರ್ ಹಾಕ ಹೋಯ್ಕೊಂಡ್ರು ಬತ್ತದೆ, ಬ್ಯಾಸ್ಗೆ ಕಾಲದಲ್ಲಿ ಬಿಸಿನೀರ್ ಹಾಕೊಂಡ್ರೆ ಏನ್ ಬಂದದು ಎಲ್ಲ ಒಳಗೆ ಹೊಂಟೈತು. ಚಳಿಗಾಲದಲ್ಲಿ ತಣ್ಣೀರ್ ಹಾಕೊಂಡ್ರೆ ಮಾಡಿ ನೋಡು, ಗೊತ್ತಾಗೋದಿಲ್ವೇ ಬಿಡು. ಈಗ ಚಳಿಗಾಲದಲ್ಲೇ ಬಿಸಿನೀರ್ ಹಾಕಬೇಕು, ಬೇಸಿಗೆ ಕಾಲದಲ್ಲೇ ತಣ್ಣೀರ್ ಹಾಕಬೇಕು ಅನ್ನೋದೆಲ್ಲ ಹೋಯ್ತು ಕಣ. ಯಾಕೆ ಹಿಂದಿನ ಕಾಲದವರು ನಂಜುಂಡೆ, ಇದು ನಮ್ಮ ಜಯಣ್ಣ ನೋಡು, ನಮ್ಗೆ ನಂಜುಂಡೆ ನೆನಪಾಯ್ತಾನೆ, ಮಾತಾಡಿ ಬೆಳಗ್ಗೆ ಸಿಕ್ಕಿದ್ದ ಅಮ್ಮ, ಅದಕ್ಕೆ ಅವನ ಹೆಸರೇ ಬತ್ತದೆ ಮುಂದಕ್ಕೆ ನೋಡಪ್ಪ. ಈಗ ಸಾದಾ ಬಾವಿಲಿ ನೀರ್ ಸೇಕೊಂಡು ಉಯ್ಕತ್ತಿರ್ನಿಲ್ವಾ ಚಳಿಗಾಲದಲ್ಲಿ ಬೆಚ್ಚಗಿರೋದು ಬಾವಿ ನೀರು, ಬೇಸಿಗೆ ಕಾಲದಲ್ಲಿ ತಣ್ಣಗಿರೋದು. ಅದಕ್ಕ ಈಗ ತಣ್ಣಗೆ ಬಿಸಿಗೆ ಅನ್ನೋದು ಮುಖ್ಯ ಅಲ್ಲ, ಯಾವಾಗಲೂ ಉಗುರು ಬೆಚ್ಚಗಿರೋ ನೀರ್ನಾಗೆ ನೆತ್ತಿಯಿಂದಲೇ ಸ್ನಾನ ಮಾಡಬೇಕು. ಅದೇ ಮೈಗುಯ್ಕಂದಿ ಅಂತಾರಲ್ಲ, ಉಯ್ಕಬಾರ್ದು, ತಲೆ ಕಡೆಯಿಂದಲೇ ಸ್ನಾನ ಮಾಡಬೇಕು, ಅದೇ ನಿಜವಾದ ಸ್ನಾನ ಇಲ್ವಾ? ಅಲ್ವಪ್ಪ ಹಂಗೆ ಅಭಿಷೇಕ ಮಾಡ್ತಾರಲ್ಲ ದೇವ್ರಿಗೆ, ಹಂಗೆ ತಲೆಯಿಂದ ನೀರು ಉಯ್ಕೋಬೇಕು, ಅದೇ ಈ ಸ್ನಾನ. ಓಲಿ ಬಿಡು, ಈಗ ಎಲ್ಲಿ ಬಂದ್ವಿ ನಾವು? ಅವ್ ಏನೋ ಒಳ್ಕಲ್ ಚಿತ್ರಾನ್ನ ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಕಣ್ಣ ಅದೇ ಕಣ, ಒಳ್ಳಕ್ತಾನೆ ರುಬ್ಬಿ ಮಾಡಿರೋದು ಚೆಂದಾಗಿರ್ತೈತೆ. ಅವ್ವ ನಿನ್ಗೊಂದು ಇನ್ಫಾರ್ಮೇಶನ್ನ ಕೊಟ್ಬಿಡ್ತೀನಿ, ನನಗಂತೂ ತರಕ್ ಹೋಗ್ಬೇಡ. ನಾಳೆ ಹಬ್ಬ ಅವನು ಮುಸ್ತಾಪಣ ಹೋಗುವಂತ, ಅದಕ್ಕೆ ಇವತ್ತು ಸಾಯಂಕಾಲದಿಂದಲೇ ಉಪವಾಸ. ಅವ್ನು ಏನ್ ಹೇಳು, ಬೇಡ ಅಂದ್ರೆ ಬೇಕು ಹಂಗ ಅರ್ಥ ಮಾಡ್ಕೋಡಕ. ಆಮೇಲೆ ಒಳ್ಳೆ ಮೆಣಸಿಂದು ಕಷಾಯ ಕೊಡ್ತಾಳೆ, ಎಲ್ಲ ತಿನ್ನ ತಿಂದ್ಬಿಡು, ಆ ಕಷಾಯ ಕುಡಿದ್ಬಿಟ್ರೆ ನಾಳೆ ರಂಜಾನ್ ಹಬ್ಬದಲ್ಲಿ ಹೋಗಿ ಚಂದಾಗಿ ನೀವು ಊಟ ಮಾಡಿ. ಈಗ ನಮ್ಮ ಮೂರ್ ಜನ ನಾಳೆ ಹಬ್ಬಕ್ಕೆ ಅವ್ರ ಹಬ್ಬಕ್ಕೆ ಹೋಗಮ್ ಆಯ್ತಾ, ನೀವು ಇಸ್ಪೀಟ ತಿನ್ನಿ ಆಯ್ತಾ, ನಾವು ಬಿರಿಯಾನಿಗೆ ತಿಂತೀನಿ ಆಯ್ತಾ, ಮುಗಿಸೋಣ. ಈಗ ಇದು ಹೊಸ ಬಟ್ಟೆ ನೀನ್ ರಂಜಾನ್ ಗೊಲ್ಸ್ಕೊಂಡ್ರದ ಯುಗಾದಿಗ ಎರಡು ಹಬ್ಬಕ್ಕೆ ಕಣವಾ, ಅದಕ್ಕೆ ಸಂಜೆ ಹಾಕೊಂಡ. ಒಂದು ಈಗ ಟೆಸ್ಟ್ ಮಾಡಕ್ಕೆ ನಾನು ಟೋಪಿ ಹಾಕೊಂಡಿರೋದು ಆಯ್ತಾ, ಜುಬ್ಬಾ ಪೈಜಾಮು ಬೆಳಿಗ್ಗೆಯಿಂದ ಹಾಕೊಂಡಿದ್ದೆ. ಜಯಣ್ಣಿಗೆ ಗೊತ್ತಾಗ್ಲಿ ನಾನು ನಾಳೆ ಹೋಗ್ತೀನಿ ಅನ್ನೋದಕ್ಕೆ ಟೋಪಿ ಹಾಕೊಂಡಿದ್ದೆ. ನಾನು ತಕೊಂಡಿದ್ದೀನಿ ಸುಮ್ಕಿರು, ಈಗ ಬೆಳಕರೆ ಹೊತ್ತಿಗೆ ನಿಂತರನೇ ತಯಾರಾಗ್ಬಿಡ್ತೀನಿ. ಆಯ್ತು ಕಪ್ಪ, ಅವ್ರದ್ದು ಹೋಗಿ ಮನೆಗೆ ಚೆನ್ನಾಗಿರಿ ಎಲ್ಲಾರು ಅಂತ ಅನ್ಬಿಟ್ಟು ನಾವು ಆರೈಸ್ಬಿಟ್ಟು ಆಯ್ತಾ ಊಟ ಮಾಡ್ಕೊಂಡು ಬರೋಣ ಆಯ್ತಾ. ಈಗ ಹೋಗಿ ತಗೋಬರವ, ತಗೊಂಬುವ ಚಿತ್ರನು ತಿನ್ಲಿ ನಮ್ ಜಯಣ್ಣ. ನೀನು ತಿನ್ವಂತೆ, ಬೇಡ ಬೇಡ, ನಡಿ ನಡಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತೊಗರಿ ಬೇಳೆ ಸೇವಿಸುವುದಕ್ಕೆ ಮುಂಚೆ ಎಚ್ಚರವನ್ನ ತೆಗೆದುಕೊಳ್ಳಿ ಅಂತ ಆಹಾರ ಸುರಕ್ಷತಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾನ್ಸರ್, ಗಂಭೀರ ನರರೋಗ ತರುವಂತಹ ಕೇಸರಿ ಬೇಳೆಯನ್ನು ಬೆರೆಸಿ ತೊಗರಿ ಬೇಳೆ ಮಾರಾಟ ಮಾಡಲಾಗ್ತಾ ಇದ್ದಂತೆ. ಹಳದಿ ಬಣ್ಣ ಮಿಶ್ರಣ ಮಾಡಿ ಕೂಡ ಕಲಬೆರಕೆ ಮಾಡ್ತಿದ್ದಾರೆ ಅಂತ ಆಹಾರ ಸುರಕ್ಷತೆ ಅಧಿಕಾರಿಗಳು ತಿಳಿಸಿದ್ದಾರೆ. ನಿತ್ಯ ಸಾಂಬಾರು ತಯಾರಿಸೋದಕ್ಕೆ ಬೇಕಾಗುವಂತಹ ತೊಗರಿ ಬೇಳೆ ಕೂಡ ಕಲಬೆರಕೆಯಿಂದ ಮುಕ್ತವಲ್ಲ. ಅದರಲ್ಲೂ ರಾಸಾಯನಿಕ ಬಣ್ಣ ಮಿಶ್ರಿತ ಕೇಸರಿ ಬೇಳೆ ಮಿಶ್ರಣ ಆಗ್ತಾ ಇರೋದು ಈಗ ಪತ್ತೆಯಾಗಿದೆ. ಈ ಕೇಸರಿ ಬೇಳೆ ಸೇವನೆಯಿಂದ ಲ್ಯಾಥರಿಸಂ ಎಂಬ ಅಂಗವೈಕಲ್ಯತೆಗೆ ಕಾರಣವಾಗಬಲ್ಲ ಗಂಭೀರ ನರರೋಗ ಕ್ಯಾನ್ಸರ್ ಉಂಟಾಗ್ತಾ ಇದೆ. ಮಹಾರಾಷ್ಟ್ರದ ಗುಡ್ಡಗಾಡು ಪ್ರದೇಶ ಹಾಗೂ ಉತ್ತರ ಭಾರತದ ಕೆಲ ಕಡೆ ಹೇರಳವಾಗಿ ಬೆಳೆಯುವಂತಹ ಕೇಸರಿ ಬೇಳೆಯನ್ನು ನಾಟಿ ಬೇಳೆ ಅಂತ ಅಗ್ಗದ ಬೆಲೆಗೆ ಮಾರಲಾಗ್ತಾ ಇದೆ. ಜೊತೆಗೆ ತೊಗರಿ ಬೇಳೆಯಲ್ಲೂ ಕೂಡ ಬೆರೆಸಲಾಗ್ತಾ ಇದೆ. ಇದು ಅಸಲಿ ಬೇಳೆಗೂ ಕಲಬೆರಕೆ ಬೆಳೆಗೂ ಇರುವ ವ್ಯತ್ಯಾಸ ಗೊತ್ತಾಗದಂತೆ ಕೇಸರಿ ಬೇಳೆಗೆ ಹಳದಿ ಬಣ್ಣ ಬರುವಂತೆ ಟೆಟ್ರಾಜಿನ್ E102 ಬಣ್ಣವನ್ನು ಮಿಶ್ರಣ ಮಾಡಲಾಗ್ತಾ ಇದೆ. ಬಣ್ಣ ಆಕಾರದಲ್ಲಿ ತೊಗರಿ ಬೇಳೆಯನ್ನೇ ಹೋಲ್ತಾ ಇದ್ರೂ ಕೇಸರಿ ಬೇಳೆ ವಿಷಕಾರಿ ಅಂಶಗಳಿಂದ ಕೂಡಿರುತ್ತೆ. ಇನ್ನು ಜೇನುತುಪ್ಪದಲ್ಲೂ ಕೂಡ ರಾಸಾಯನಿಕ ಬಣ್ಣ ಬಳಕೆ ಬಗ್ಗೆ ದೂರುಗಳು ಬರ್ತಾ ಇದೆ. ಹಾಗಾಗಿ ರಾಜ್ಯಾದ್ಯಂತ ಮಾರಾಟ ಆಗುತ್ತಿರುವ ವಿವಿಧ ಜೇನಿನ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎರಡು ಸಾವಿರದ 2025-26 ಸಾಲಿನಲ್ಲಿ ರಂಗಸಮುದ್ರ ತೋಟಗಾರಿಕೆ ತರಬೇತಿ ಕೇಂದ್ರ ಮೈಸೂರು, ಇಲ್ಲಿ ಮೇ 2, 2025 ಫೆಬ್ರವರಿ 28, 2026 ಪಹಣಿ ಹೊಂದಿರುವ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ರೈತರ ಮಕ್ಕಳ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ 10 ತಿಂಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾಗಿರಬೇಕು. ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 18-30 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 18-33 ವರ್ಷ ಹಾಗೂ ಮಾಜಿ ಸೈನಿಕರಿಗೆ 33-65 ವರ್ಷ. ಅರ್ಜಿಯನ್ನು ಏಪ್ರಿಲ್ 1 ತಾರೀಖಿನವರೆಗೆ ನೀಡಲಾಗುವುದು. ಅರ್ಜಿ ಫಾರಂಗಳನ್ನು ತೋಟಗಾರಿಕೆ ಉಪನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಮೈಸೂರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯವಲಯ ಮೈಸೂರು ಇವರ ಕಚೇರಿಯಲ್ಲಿ ಪಡೆಯಬಹುದು ಅಥವಾ ಇಲಾಖೆಯ ವೆಬ್ಸೈಟ್ https://horticulturedir.karnataka.gov.in ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯವಲಯ ಕರ್ಜನ್ ಪಾರ್ಕ್ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಸಂಪರ್ಕ ಸಂಖ್ಯೆ 0821-279-7752. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821-279-7752 ಎಂದು ಮೈಸೂರು ಜಿಲ್ಲಾ ಪಂಚಾಯತ್ನ ತೋಟಗಾರಿಕೆ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮಾರ್ಚ್ 31 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಸಾವಯವ ಕೃಷಿಯಲ್ಲಿ ಜೇನು ಸಾಕಾಣಿಕೆಯ ಮಹತ್ವವನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಟಿ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ. ಜೇನು ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ನಾವು ವಿವಿಧ ಕಾಲಮಾನಕ್ಕೆ ತಕ್ಕ ಹಾಗೆ ನಿರ್ವಹಣೆ ಮಾಡೋದು ತುಂಬಾ ಸೂಕ್ತ ಅಂತ ಹೇಳ್ಬೋದು. ಈಗ ಬೇಸಿಗೆ ಕಾಲದಲ್ಲೇ ಬೇರೆ ತರ ನಿರ್ವಹಣೆ ಮಾಡಬೇಕಾಗತ್ತೆ, ಮಳೆಗಾಲದಲ್ಲೇ ಬೇರೆ ತರ ಮಾಡಬೇಕಾಗತ್ತೆ, ಚಳಿಗಾಲದಲ್ಲೇ ಬೇರೆ ತರ ನಿರ್ವಹಣೆ ಇರ್ತವೆ. ಹಾಗೆ ಜೇನು ಹೆಚ್ಚು ಬರುವಂತ ಸಂದರ್ಭದಲ್ಲಿ ಅಂದ್ರೆ ಸುಗ್ಗಿ ಕಾಲ ಅಂತ ಕರಿತೀವಿ, ಆ ಸುಗ್ಗಿ ಕಾಲದಲ್ಲೂ ಬೇರೆ ನಿರ್ವಹಣೆ ಇರ್ತವೆ. ಹಾಗೆ ಆಹಾರದ ಕೊರತೆ ಇರುವಂತ ಕಾಲದಲ್ಲೂ ಕೂಡ ಬೇರೆ ಬೇರೆ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಅಂದ್ರೆ ಸಾಮಾನ್ಯವಾಗಿ ನಾವು ಒಂದು ಪೆಟ್ಟಿಗೆಯನ್ನು ನಾವು ನೋಡಿದ್ರೆ ತಳಮನೆ ಅಂತ ಇರುತ್ತೆ ಅಥವಾ ಅಡಿಮನೆ ಅಂತ ಕರಿತೀವಿ. ಸೊ ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು ನಾವು. ಏಪ್ರಿಲ್ 1 ದತ್ತು ಗ್ರಾಮ ಯೋಜನೆ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಜಿಎಸ್ ಯೋಗೀಶ್ ಮತ್ತು ಗುಂಡ್ಲುಪೇಟೆ ತಾಲೂಕು ದೊಡ್ಡ ತಿಪ್ಪೂರು ಗ್ರಾಮದ ಎಂ ಶಶಿಕುಮಾರ್. ನಮ್ಮೂರಲ್ಲಿ ಸರಾಸರಿ 350 ಮನೆಗಳಿದ್ದಾವೆ. ನಮ್ಮ ಯುವಕರು ಮತ್ತೆ ವಯಸ್ಕರನ್ನ ತಗೊಂಡ್ರೆ ಯುವಕರ ಪ್ರಮಾಣ ಜಾಸ್ತಿ ಇದೆ, ಕೃಷಿ ಆಧಾರಿತ ಕುಟುಂಬಗಳೇ ಜಾಸ್ತಿ. ಮತ್ತೆ ಜೊತೆಗೆ 500 ಹಸು ಇಲ್ದಿದ್ದ ಕುಟುಂಬಗಳು ಎಲ್ಲೂ ಇಲ್ಲ ನಮ್ಮೂರಲ್ಲಿ. ಜೊತೆಗೆ ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾರೆ. ಹೊರ ಪ್ರದೇಶದಲ್ಲಿ ಕೃಷಿ ಜೊತೆಗೆ ವಿವಿಧ ಕಸುಬುಗಳನ್ನ ಮಾಡ್ತಾರೆ. ಈಗ ಬಾಳೆ ಬೇರೆಯವ್ರಿಗೆ ಕಂದುಗಳನ್ನ ಕೀಳೋದಾಗಿರ್ಬೋದು, ಬೇರೆಯವ್ರ ಜಮೀನ್ಗೆ ಬೇರೆ ಊರುಗಳಿಗೆ ಕೆಲಸಕ್ಕೆ ಹೋಗೋದಾಗಿರ್ಬೋದು, ಮತ್ತೆ ಸಂಘ ಪರಿವಾರನ ಸ್ಥಾಪಿಸ್ಕೊಂಡು ಒಂದು ಸದೃಢವಾದ ಜೀವನ ಮಾಡೋಕ್ಕೆ ಏನೇನು ಪದಾರ್ಥಗಳನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತೊಡಿಕೊಂಡಿದೆ. ಏಪ್ರಿಲ್ 2 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಸುಸ್ಥಿರ ಹೈನುಗಾರಿಕೆಗಾಗಿ ಸಮತೋಲನ ಆಹಾರವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹದೇವಯ್ಯ ಅವರೊಂದಿಗೆ ಸಂದರ್ಶನ. ಈ ಹಾಲನ್ನು ನಾವು ಹೇಗೆ ಉತ್ಪತ್ತಿ ಮಾಡ್ತಾ ಹೆಚ್ಚೆಚ್ಚು ಪಶುವಾರವನ್ನು ಕೊಟ್ಟು ನಾವು ಅದಕ್ಕೆ ಸ್ಟ್ರೆಸ್ಸನ್ನು ಕೊಟ್ಟು ಹಸುಗಳಿಗೆ ಹಾಲನ್ನು ಉತ್ಪತ್ತಿ ಮಾಡಿಸ್ತಾ ಇದ್ದೀವಿ. ಈ ಪಶುವಾರ ಹೆಚ್ಚೇ ಆದಷ್ಟು ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಯಾಕೆಂದರೆ ನಾನು ಈಗ ಆಲ್ರೆಡಿ ಸುಮಾರು ಕಡೆ ಸಂಶೋಧನೆ ಪೇಪರ್ಸ್ ಎಲ್ಲ ನೋಡಿ ನಾವು ಸಹ ಸಂಶೋಧನೆಯಲ್ಲಿ ನಿರತರಾಗಿರೋದ್ರಿಂದ ಹೆಚ್ಚೆಚ್ಚು ಪಶುವಾರ ಕೊಡೋದ್ರಿಂದ ಏನೆಲ್ಲ ಆಗುತ್ತೆ, ಅದಕ್ಕೆ ನಾವು ಫೈಬರ್ಯುಕ್ತ ಆಹಾರವನ್ನು ಹೆಚ್ಚಿಗೆ ಕೊಡಬೇಕು ಅಂತ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 3ನೇ ತಾರೀಖು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಅಕ್ಕಿ ಹಾಗೂ ಖಾದ್ಯ ತೈಲ ಮಾರಾಟವನ್ನು ಕುರಿತು ಮಂಡ್ಯ ತಾಲೂಕು ದುದ್ದಾ ಗ್ರಾಮದ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಎಲ್ ಶಂಕರಲಿಂಗೇಗೌಡ ಅವರೊಂದಿಗೆ ಸಂದರ್ಶನ. ನಮ್ಮದೇ ಹೋಬಳಿನಲ್ಲಿ ಬೇಕಾದಷ್ಟು ತೆಂಗು ಬೆಳಿತೀವಿ. ಆ ರೈತರು ತೆಂಗಿನ ಎಣ್ಣೆನ ಬಳಸ್ಬೋದು. ಈಗ ನಾವು ನಮ್ಮ ಕಂಪ್ನಿಯಿಂದಲೇ ಮಾರಾಟ ಮಾಡೋದಕ್ಕಿಂತ ರೈತರು ತಂದುಕೊಟ್ರೆ ಅವ್ರಿಗೂ ಎಣ್ಣೆನ ಆಡಿಸ್ಕೊಡೋಣ ಅಂತ ಅಭಿಪ್ರಾಯಪಟ್ಟಿದ್ದೀವಿ. ಮತ್ತು ನಾವು ಖರೀದಿ ಮಾಡಿ ಉತ್ಕೃಷ್ಟವಾದಂಥದ್ದು ಅಂದರೆ ಪ್ಯೂರಿಫೈ ಆಗಿ ರೆಡಿ ಮಾಡಿ ನಮ್ಮ ಕಂಪ್ನಿನೂ ಲಾಸ್ ಆಗದಂತಾರೆ, ನಾವು ಖರೀದಿದಾರದ ಮಟ್ಟನ ನೋಡಿಕೊಂಡು ನಮ್ಮದೇ ಒಂದು ಬ್ರ್ಯಾಂಡಿಂಗ್ನಲ್ಲಿ ಮಾರಾಟ ಮಾಡೋಣ ಅಂತ ನಾವು ಆಡಳಿತ ಮಂಡಳಿಯವರೆಲ್ಲ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. 4ನೇ ತಾರೀಖು ಶುಕ್ರವಾರ ಬರಡು ರಾಸು ಚಿಕಿತ್ಸೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ಕುಪ್ಯ ಗ್ರಾಮದ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಲ್ ಜನಾರ್ಧನ್ ಅವರೊಂದಿಗೆ ಮಾತುಕತೆ. ಅದರಲ್ಲೂ ಈ ಎಡ್ಗರ್ಸ್ಗಳು ಅಂದರೆ ಕ್ರಾಸ್ ಬ್ರೀಡ್ ಕರುಗಳಿರುತ್ತೆ, ಇವು ಬೇಗನೆ ಬೆದೆಗೆ ಬರೋಲ್ಲ. ಅದು ಬರಬೇಕಂತಂದರೆ ಆ ಕರುವಾದಾಗಲಿಂದನೇ ಅದರ ಸಾಕಾಣಿಕೆ ಚೆನ್ನಾಗಿ ಮಾಡಬೇಕಾಗ್ತದೆ. ಗಿಣ್ಣು ಹಾಲು, ಹಾಲು, ಜಂತಿನ ಔಷಧಿ, ಪಶು ಆಹಾರ, ಖನಿಜ ಮಿಶ್ರಣ, ಲಸಿಕೆ ಇವುಗಳನ್ನ ಕಾಲಕಾಲಕ್ಕೆ ಕೊಟ್ಟು ಅದನ್ನ ಸಾಕಬೇಕಾಗತ್ತೆ. ಇದು ಹೇಗಂತಂದರೆ ಈಗ ಒಂದು ತೆಂಗಿನ ಮರ ನೆಟ್ಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೀರು ಕೊಟ್ಟು ಕಾಲಕಾಲಕ್ಕೆ ನೀರು ಗೊಬ್ಬರನೆಲ್ಲ ಹಾಕಿ 2 ವರ್ಷ ಅದ್ರ ಮೇಲೆ ಅದು ಫಲ ನೀಡುತ್ತೆ. 5ನೇ ತಾರೀಖು ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಕೆಆರ್ ನಗರ ತಾಲೂಕು ಕಾಳೇನಹಳ್ಳಿಯ ಕೆಜೆ ಪುಟ್ಟಸ್ವಾಮಿಗೌಡ ಮತ್ತು ದೇವಿರಮ್ಮ. ಅದು ಕೆಮಿಕಲ್ಸ್ ಹಾಕಿದ್ರೆ ಭೂಮಿನೂ ಹಾಳಾಗುತ್ತೆ ಸರ್, ಅದರಿಂದ ಬಂದಂಥ ಬೆಳೆ ತಿಂದರೆ ಎಲ್ಲರ ಆರೋಗ್ಯನೂ ಕೆಡುತ್ತೆ. ಹಾಗಾಗಿ ನಾನು ಮುಂಚಿಂತನೂ ನಾನು ಅಷ್ಟೇ ನಮ್ಮನೆಯವರು ಅಷ್ಟೇ ಯಾವುದೇ ಕೆಮಿಕಲ್ಸು ನಾವು ಹಾಕಲ್ಲ. ಅಡಿಕೆ ಚೆನ್ನಾಗಿ ಬರುತ್ತೆ, ಸುಮಾರು ಜನ ಬರ್ತಾರೆ ಆ ಗೊಬ್ಬರ ಈ ಗೊಬ್ಬರ ಇದೆ, ನಾವು ಸಾವಯವದಿಂದನೇ ಮಾಡಿದ್ವಿ ಏನೇನೋ ಹೇಳ್ಕೊಂಡು ಬರ್ತಾರೆ, ಯಾವುದಕ್ಕೂ ನಾವು ತಲೆ ಕೊಟ್ಟಿಲ್ಲ. ದನಿನ ಗೊಬ್ಬರ ಹಾಕ್ತಾ ಇದ್ವಿ ಇಷ್ಟು ವರ್ಷ, ಈಗ 1 ವರ್ಷದಿಂದನೂ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾವೇ ಗೊಬ್ಬರನ ತಯಾರು ಮಾಡಿಕೊಂಡು. ಹೇಗೆ ತಯಾರು ಮಾಡ್ತೀರಿ ಒಂಚೂರು? ಅದು ಗುಂಡಿ ತೆಗೆದುಬಿಡ್ತೀವಿ, ಕ್ರಂಚ್ ಹೊಡೆಸ್ಬಿಟ್ಟು ಇಟಾಚಿನಲ್ಲಿ ಅದಕ್ಕೆಲ್ಲ ತುಂಬಿಸೋದು ಸರ್. 6ನೇ ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ನೋಡಪ್ಪ, ಮನೆಗೆ ಪಿಲ್ಲರು, ಈ ಗದ್ದೆಗೆ ಟ್ರ್ಯಾಕ್ಟ್ರು, ಟಿಲ್ಲರ್ ಪಿಲ್ಲರ್ ಯಾವ್ದು ಕಂಬ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಲ್ಲೋ ತೊಟ್ಟಿ ಮನೆ ಕಂಬ ಹೇಳ್ತಾನೆ, ಹುಟ್ಟೋಗ್ಬಿಟ್ಟದೆ ಬಿಡವ ತೊಟ್ಟಿ ಮನೆ ಇವೆಲ್ಲ ಬಿಟ್ಬಿಟ್ಟವ್ರೆ, ಎಷ್ಟು ಚೆನ್ನಾಗಿರ್ತಿತ್ತು ಅಜಾರ ಮನೆ. ಇವಾಗ ಮತ್ತೆ ಅದೇನು ಫ್ಯಾಷನ್ ಅಂತೆ, ಈಗ ಎಲ್ಲ ಸಿಟಿಲೆಲ್ಲ ಸಿಮೆಂಟ್ ಹಾಕಿ ತೊಟ್ಟಿ ಮನೆ ಕಟ್ತಾವ್ರಂತೆ. ಮರದ ಕಂಬಕ್ಕಿಂತ ಒಳ್ಳೇದಿನ್ ಯಾವ್ದು ಇಲ್ಲ ಕಣ್ಣು. ಈಗ ಸಿಮೆಂಟ್ ಕಂಬ ಜೋಡಿಸ್ಬಿಡ್ತಾರೆ ಒಳಕ್ಕೆ, 12 ಅಟ್ಟಿ ನಾಮು ಕಟ್ಟಿನಿ ಅಂತ ಕಲ್ ತಂದ ಹಾಕ್ಬಿಡ್ತಾರೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಕೇಳುಗರೆ, ಏಪ್ರಿಲ್ 3 ತಾರೀಖು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ